ಪ್ರತಿ ಒಂದು 4 ಅಥವಾ 5 ಗಿಡಕ್ಕೆ ಒಂದು ಅಲ್ಲಿಂದ ಹಾಕಿದಾಗ ಏನಪ್ಪ ಅಂದರೆ ಒಂದು 30-40 ಬಿಸಿಲು ನಾವು ಕಡಿಮೆ ಮಾಡಿದ್ರೆ ಈ ಒಂದು ಸಮಸ್ಯೆ ಕಡಿಮೆ ಆಗುತ್ತೆ. ಇನ್ನು ಇದರ ನಂತರ ಬೆಳವಣಿಗೆ ಏನಪ್ಪ ಅಂತಂದರೆ ಈ ಕಂಬಗಳಿಗೆ ಬೆಳೆಸುವಂಥ ಹಂತದಲ್ಲಿ ಈ ಒಂದು ಪೋಷಕಾಂಶಗಳು ಬಹಳ ಮುಖ್ಯ. ಡ್ರಿಪ್ ಮುಖಾಂತರ ಆಗಿರ್ಬೋದು ಅಥವಾ ನಾವು ಹಾಗೆ ಹಾಕೋದಿದ್ದಲ್ಲಿ ಏನಪ್ಪ ಅಂದರೆ ಸಾರ್ವಜನಿಕ ರಂಜಕ ಪೊಟ್ಯಾಷಿಯನ್ ಒಂದು ಕಾಂಪ್ಲೆಕ್ಸ್ ಗೊಬ್ಬರ ಆಗಿರ್ಬೋದು 94 ಆಗಿರ್ಬೋದು ಅಥವಾ 10-26 ಆಗಿರ್ಬೋದು, ಅದನ್ನು ಪ್ರತಿ ತಿಂಗಳಿಗೊಮ್ಮೆ ಗಿಡಗಳ ಕಂಬಗಳ ಸುತ್ತಲೂ ಏನಪ್ಪ ಸುಮಾರು 5-6 ಇಂಚ್ ಅಥವಾ 8-10 ಇಂಚು ಅಗತಿಯನ್ನು ಮಾಡಿ ಸ್ವಲ್ಪ ಗೊಬ್ಬರಗಳನ್ನು ಕೊಟ್ಟು ನೀರು ಕೊಡೋದ್ರಿಂದ ಗಿಡಗಳ ಒಂದು ಬೆಳವಣಿಗೆ ಫಾಸ್ಟ್ ಆಗುತ್ತೆ. ಇದು ಏನಪ್ಪ ಅಂದರೆ ಏಪ್ರಿಲ್ ಮೇದಲ್ಲಿ ಇದು ಗರ್ಭಕಟ್ಟತೆ. ಗರ್ಭಕಟ್ಟಿ ಏನಪ್ಪ ಅಂತಂದರೆ ಹೂ ಸ್ಟಾರ್ಟ್ ಆಗುತ್ತೆ, ಅಂದರೆ ಜನವರಿಯಿಂದ ಮಾರ್ಚ್ ಒಳಗೆ ಗರ್ಭಕಟ್ಟಿ ಏಪ್ರಿಲಿಂದ ನಿಮಗೆ ಹೂವು ಮತ್ತು ಹಣ್ಣು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಏನಪ್ಪ ಅಂದರೆ ಸುಮಾರು 1 ವರ್ಷ ಬೆಳೆದಂಥ ರೆಂಬೆಗಳ ಮೇಲೆ ಇದರದು ನಾವು ಗರ್ಭನ ಕಾಣ್ಬೋದು. ಹಾಗಾಗಿ ಏನಪ್ಪ ಅಂತಂದರೆ ಯಾರು ನೀವು ಡ್ರ್ಯಾಗನ್ ಪ್ರಾರಂಭ ಮಾಡಬೇಕಂತಂದ್ರಿ ಜನವರಿ ತಿಂಗಳಲ್ಲಿ ಪ್ರಾರಂಭ ಮಾಡಿದರೆ ನಿಮ್ಮ 1ನೇ ವರ್ಷಕ್ಕೆ ನಿಮಗೆ ನಮಗೆ ಇಳುವರಿ ಬರುತ್ತೆ. ಅದರ್ವೈಸ್ ಜೂನ್ ಜುಲೈ ನಂತರ ಪ್ರಾರಂಭ ಮಾಡಿದರೆ ಸುಮಾರು 1.5 ವರ್ಷ ನಂತರ ನಮಗೆ ಹಣ್ಣುಗಳು ನಮಗೆ ಸಿಗುತ್ತೆ. ಹಾಗಾಗಿ ಏನಪ್ಪ ನೀವು ಜೂನ್ ಜುಲೈ ನಂತರನೂ ಮಾಡ್ಬೋದು ಅಥವಾ ಜನವರಿ ಫೆಬ್ರವರಿಲಿ ಮಾಡಿದಲ್ಲಿ ಸ್ವಲ್ಪ ನಿರ್ವಹಣೆ ನೀವು ಮಾಡಿದ್ದೇ ಚೆನ್ನಾಗಿ ಮಾಡಿದಲ್ಲಿ 1ನೇ ವರ್ಷದಲ್ಲಿ ನಿಮಗೆ ಇಳುವರಿ ಪ್ರಾರಂಭ ಆಗುತ್ತೆ. ಈ ಒಂದು ಹಂತದಲ್ಲಿ ನೀವು ಜನವರಿ ನಂತರ ಈ ಒಂದು ಗರ್ಭ ಕಟ್ಟುವ ಪ್ರಮಾಣ ಆದಾಗ ಸ್ವಲ್ಪ ನೀರಿನ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡಿ ಅಲ್ಲಿ ಸಾಕಷ್ಟು ಈ ಪೊಟ್ಯಾಶ್ ಗೊಬ್ಬರವನ್ನು, ಹೇಗೆ ದ್ರಾಕ್ಷಿಗೆ ನಾವು ಪೊಟ್ಯಾಶ್ ಗೊಬ್ಬರವನ್ನು ಜಾಸ್ತಿ ಕೊಡ್ತೀವಿ ಈ ಒಂದು ಗರ್ಭ ಕಟ್ಟಿದ ಇದನ್ನ ನಂತರ ಆ ಒಂದು ಸಂದರ್ಭದಲ್ಲಿ ಈ ಮೆಚುರಿಟಿಗೋಸ್ಕರ, ಅದೇ ರೀತಿ ಈ ಒಂದು ಡ್ರ್ಯಾಗನ್ ಫ್ರೂಟಲ್ಲಿಯೂ ಸಹ ನಾವು ಜನವರಿ ನಂತರ ಸ್ವಲ್ಪ ಸಾರಜನಕ ಅಂಶ ಕಡಿಮೆ ಮಾಡಿ ರಂಜಕ ಮತ್ತು ಪೊಟ್ಯಾಷಿಯಂ ಅಂಶವನ್ನು ಸ್ವಲ್ಪ ಯಥೇಚ್ಛವಾಗಿ ಕೊಟ್ಟಿದ್ದೇ ಆದಲ್ಲಿ ನಮಗೆ ಒಳ್ಳೆಯ ಒಂದು ಗರ್ಭ ಪ್ಲಸ್ ಏನಪ್ಪ ಅಂತಂದರೆ ಈ ಒಂದು ಕಳ್ಳಿ ಜಾತಿ ಇರೋದ್ರಿಂದ ನಾವು ಇದನ್ನು ಸಲೀಸಾಗಿ ಬೆಳೆಸ್ಬೋದು. ಈಗ ನೀರಾವರಿ ಆಶ್ರಯದೊಳಗಂತೂ ಬೆಳಿಬಹುದು, ಆದರೆ ಮಳೆ ಆಶ್ರಯದೊಳಗೆ ಇದನ್ನು ಬೆಳೆಯೋದಕ್ಕೆ ಸಾಧ್ಯ ಅದ ಅಂತೀರಾ, ಹೆಂಗಂತೀರಿ? ಮಳೆ ಆಶ್ರಯದಲ್ಲಿ ಇದು ಸಹ ಇದನ್ನು ನಾವು ಬೆಳಿಬೋದು. ಆದಾಗ್ಯೂ ಏನಪ್ಪ ಅಂತಂದರೆ ಜನವರಿ ಫೆಬ್ರವರಿಯಿಂದ ಹಿಡಿದು ಏಪ್ರಿಲ್ ಮೇವರೆಗೆ ಇದಕ್ಕೆ ಸ್ವಲ್ಪ ನೀರಿನ ಒಂದು 2 ವಾರಕ್ಕೊಮ್ಮೆ ನಾವು ನೀರಿನ ನಿರ್ವಹಣೆ ಮಾಡಿದ್ದಾದಲ್ಲಿ 100% ನಾವು ಇದನ್ನು ಬೆಳಿಬೋದು. ಯಾಕಂದರೆ ಜೂನ್ ಜುಲೈ ನಂತರ ಮಳೆಗಾಲ ಪ್ರಾರಂಭ ಆಗೋದ್ರಿಂದ ಅದಕ್ಕೆ ನೀರಿನ ಒಂದು ಅಂಶ ಬೇಕಾಗಿರೋದಿಲ್ಲ. ಹೀಗಾಗಿ ಏನಪ್ಪ ಅಂತಂದರೆ ನಮಗೆ ಈ ಒಂದು ಜನವರಿಯಿಂದ ಹಿಡಿದು ಏಪ್ರಿಲ್ ಮೇವರೆಗೆ ನಾವು ಪ್ರತಿ ವಾರಕ್ಕೊಮ್ಮೆ ನೀರು ನಿರ್ವಹಣೆ ಚೆನ್ನಾಗಿ ಮಾಡೋದ್ರಲ್ಲಿ ನಮಗೆ ಇಳುವರಿಯನ್ನು ಹೆಚ್ಚಿಗೆ ಪಡೆದಲ್ಲದೆ ಈ ಒಂದು ಕಳ್ಳಿ ಜಾತಿ ಏನಪ್ಪ ಅಂತಂದರೆ ನೀರು ಕಡಿಮೆ ಅತಿ ಕಡಿಮೆ ಆದಾಗ ಅದು ಹಳದಿ ಪ್ರಮಾಣ ಆಗುತ್ತೆ. ಇದನ್ನು ನಾವು ಅವಾಯ್ಡ್ ಮಾಡ್ಬೋದು. ಡಾಕ್ಟ್ರೆ, ಈಗ ಈ ಬೆಳೆ ಬಗ್ಗೆ ಏನಾದರೂ ವಿಚಾರ ವಿನಿಮಯ ಮಾಡಬೇಕು ಅಂತಂದ್ರೆ ನಮ್ಮ ರೈತರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಈ ಒಂದು ಬೆಳೆಯ ಬಗ್ಗೆ ತಾವು ಪ್ರಾತ್ಯಕ್ಷಿಕಗಳನ್ನು ನೋಡ್ಬೇಕಂತಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಮೊದಲು ಸುಮಾರು 1-2-3 ಪ್ರದೇಶಗಳಲ್ಲಿ ಅಷ್ಟೇ ಮಾಡ್ತಾಯಿದ್ರು. ಈಗ ಬಿಜಾಪುರ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಬೆಂಗಳೂರಿಗೆ ಎಲ್ಲ ಕಡೆಯೂ ಇದರದ್ದು ಒಂದು ಬೆಳೀತಾ ಇದ್ದಾರೆ ರೈತರು. ಆದಾಗ್ಯೂ ನಿಮಗೆ ಇದನ್ನು ಹೆಚ್ಚಿನ ಒಂದು ಮಾಹಿತಿ ಬೇಕಾದರೆ ಈ ಒಂದು ನಮ್ಮ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಸುಮಾರು ನಾವು 4 ತಳಿಗಳನ್ನು ಒಂದು ಪ್ರಾತ್ಯಕ್ಷಿಕದಲ್ಲಿ ತೊಗೊಂಡಿದ್ದೀವಿ. ಸಂಶೋಧನೆ ನಡೀತಾ ಇದೆ. 12x8x12x12 ಈ ಒಂದು ಮೇಲ್ಗಡೆ ಕೆಂಪು ಒಳಗಡೆ ಬಿಳಿ, ಮೇಲ್ಗಡೆ ಕೆಂಪು ಒಳಗಡೆ ಕೆಂಪು, ಮೇಲ್ಗಡೆ ಹಳದಿ ಒಳಗಡೆ ಬಿಳಿ, ಅದರಲ್ಲಿ ರೆಗ್ಯುಲರ್ ವೆರೈಟಿ ಜಂಬೋ ವೆರೈಟಿ ಅಂತೇಳಿ ಈಗ ನಾವು ಸಂಶೋಧನೆ ನಡೀತಾ ಇದೆ. ಹೀಗಾಗಿ ನೀವು ಸಂಶೋಧನಾ ತಾಕುಗಳನ್ನು ನೀವು ನೋಡ್ಬೋದು. ಹಾಗಾಗಿ ಏನಪ್ಪ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆಗೆ ನೀವು ಭೇಟಿ ಕೊಡ್ಬೋದು ಅಥವಾ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ ಏನಪ್ಪ ಅಂದರೆ 9444-8188-570. ಆತ್ಮೀಯರೇ, ಈ ಫೋನ್ ನಂಬರನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9448-18-85-70. ಈ ನಂಬರನ್ನ ಸಂಪರ್ಕ ಮಾಡಿ ತಾವು ಡ್ರ್ಯಾಗನ್ ಹಣ್ಣಿನ ಬೆಳೆ ಆಗಿರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಂಶೋಧನೆಗಳ ಬಗ್ಗೆ ಕೂಡ ಮಾಹಿತಿ ಮಾಡಿಕೊಳ್ಬಹುದು. ಅಲ್ಲದೆ ತೋಟಗಾರಿಕೆಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರ ಇದ್ದರೂ ಸಹಿತ ತಾವು ಡಾಕ್ಟರ್ ಫತೇಪುರ್ ಅವ್ರ ಜೊತೆಗೆ ಚರ್ಚೆ ಮಾಡ್ಬೋದು. ಒಳ್ಳೆಯದು ಡಾಕ್ಟರ್ ಸತೀಶ. ನಮ್ಮ ರೈತ ಬಾಂಧವರಿಗೆ ಭವಿಷ್ಯದ ಬೆಳೆ ಅಂಥೇಳಿ ಏನು ಹಣೆಪಟ್ಟಿ ಅಂಟಿಸಿಕೊಂಡಿರುವಂಥ ಡ್ರ್ಯಾಗನ್ ಹಣ್ಣಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ. ಆಶಾದಾಯಕವಾದಂಥ ಒಂದು ಬೆಳೆ ಅಂಥೇಳಿ ಹೇಳ್ಬೋದು. ಸಾಕಷ್ಟು ಕಡಿಮೆ ಸಂಪನ್ಮೂಲಗಳ ಜೊತೆಗೆ ಒಳ್ಳೆ ಇಳುವರಿಯನ್ನು ಕೊಡುವಂಥ ಒಂದು ಬೆಳೆ ಇದು ಆಗ್ಯದ ಅಂಥೇಳಿ ಅನ್ನುವಂಥದ್ದು ಬಹಳ ಸಂತೋಷದ ವಿಷಯ. ಅದರ ಜೊತೆಗೆ ಇನ್ನೂ ಗ್ರಾಹಕ ಸ್ನೇಹಿಯಾಗಬೇಕಾದಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಬೇಕಾಗಿದೆ. ಭಾಳಷ್ಟು ಜನ ಗ್ರಾಹಕರು ಈ ಹಣ್ಣನ್ನು ಕೊಳ್ಳುವಂಥ ಒಂದು ನಿಟ್ಟಿನೊಳಗೆ ಯೋಚನೆ ಮಾಡಬೇಕಾಗಿದೆ. ಬರುವ ದಿನಗಳಲ್ಲಿ ಇದು ಕೂಡ ಸಾಧ್ಯ ಆಗಬಹುದು. ಯಾಕಪ್ಪ ಅಂತಂದ್ರೆ ಗುದಲಿ ಹಚ್ಚಿ ಹಾಡುವದಲ್ಲ, ಸುತ್ತಿಗೆ ಹಚ್ಚಿ ಹೊಡೆಯುವದಲ್ಲೇ ಗುದಲಿ ಹಚ್ಚಿ ಹಾಡುವದಲ್ಲ, ಸುತ್ತಿಗೆ ಹಚ್ಚಿ ಹೊಡೆಯುವದಲ್ಲೇ ಈ ಕಲ ಕರಗುವ ತನಕ ಎಚ್ಚರಿಟ್ಟು ನಡಿ ಮನವೇ

ಕರಗುವ ತನಕ ಎಚ್ಚರಿಟ್ಟು ನಡಿ ಮನೆಯ ಈ ಕಾಲ ಕರಗುವ ತನಕ ಎಚ್ಚರಿಟ್ಟು ನಡಿ ಮನೆಯ ಈ ಕಾಲ ಕರಗುವ ತನಕ ಎಚ್ಚರಿಟ್ಟು ನಡಿ ಮನವೇ ಈ ಕಲ್ಲ ಕರಗುವ ತನಕ ಎಚ್ಚರಿಟ್ಟು ನಡಿ ಮನವೇ ಮನಗ ನನ್ನ ಧ್ಯಾನದ ಗಿಣಿಯೇ ಮನಗ ನನ್ನ ಮಾಯದ ಗಿಣಿಯೇ ಮನಗ ನನ್ನ ರೇವಣ ಸಿದ್ದ ಜುರು ಜುರು ತೂಗಲೇನೆ ಮನಗ ನನ್ನ ರೇವಣ ಸಿದ್ದ ಜುರು ಜುರು ತೂಗಲೇನೆ ಮನಗ ನನ್ನ ರೇವಣ ಸಿದ್ದ ಜುರು ಜುರು ತೂಗಲೇನೆ ಮನಗ ನನ್ನ ರೇವಣ ಸಿದ್ದ ಜುರು ಜುರು ತೂಗಲೇನೆ ಮನಗ ನನ್ನ ಧ್ಯಾನದ ಗಿಣಿಯೇ ಮನಗ ನನ್ನ ಮಾತಿನ ಗಿಣಿಯೇ ಮನಗ ನನ್ನ ಮಾಲಿಗಿನ ತಾಜುರು ಜುರು ತೂಗಲೇನೆ ಮನಗ ನನ್ನ ಮಾಲಿಗಿನ ತಾಜುರು ಜುರು ತೂಗಲೇನೆ ಮನಗ ನನ್ನ ಮಾಲಿಗಿನ ತಾಜುರು ಜುರು ತೂಗಲೇನೆ ಮನಗ ನನ್ನ ಮಾಲಿಗಿನ ತಾಜುರು ಜುರು ತೂಗಲೇನೆ ಮನಗ ನನ್ನ ಮಾತಿನ ಗಿಣಿಯೇ ಮನಗ ನನ್ನ ಧ್ಯಾನದ ಗಿಣಿಯೇ ಮನಗ ನನ್ನ ಹೇಳ್ಕೊಳ್ಳೋದೆಲ್ಲ ಜುರು ಜುರು ತೂಗಲೇನೆ ಮನಗ ನನ್ನ ಹೇಳ್ಕೊಳ್ಳೋದೆಲ್ಲ ಜುರು ಜುರು ತೂಗಲೇನೆ ಮನಗ ನನ್ನ ಮನಗ ನನ್ನ ಮಾತಿನ ಗಿಣಿಯೇ ಮನಗ ನನ್ನ ಧ್ಯಾನದ ಗಿಣಿಯೇ ಮನಗ ನನ್ನ ಮಾನಂದ ಜುರು ಜುರು ತೂಗಲೇನೆ ನನ್ನ ಮಧುವಾನಂದ ಜುರು ಜುರು ತೂಗಲೇನೆ ಮನಗ ನನ್ನ ಧ್ಯಾನದ ಗಿಣಿಯೇ ಮನಗ ನನ್ನ ಮಾತಿನ ಗಿಣಿಯೇ ಮನಗ ನನ್ನ ದಾತರಿ ಭಾಗ ಜುರು ಜುರು ತೂಗಲೇನೆ ಮನಗ ನನ್ನ ದಾತರಿ ಭಾಗ ಜುರು ಜುರು ತೂಗಲೇನೆ ಮನಗ ನನ್ನ ದಾತರಿ ಭಾಗ ಜುರು ಜುರು ತೂಗಲೇನೆ ಮನಗ ನನ್ನ ದಾತರಿ ಭಾಗ ಮನಗ ನನ್ನ ಮಾತಿನ ಗಿಣಿಯೇ ಮನಗ ನನ್ನ ಧ್ಯಾನದ ಗಿಣಿಯೇ ಮನಗ ನನ್ನ ಬೀರಲಿಂಗ ಜುರು ಜುರು ತೂಗಲೇನೆ ಮನಗ ನನ್ನ ಬೀರಲಿಂಗ ಜುರು ಜುರು ತೂಗಲೇನೆ ಮನಗ ನನ್ನ ಬೀರಲಿಂಗ ಜುರು ಜುರು ತೂಗಲೇನೆ ಮನಗ ನನ್ನ ಮಾಯದ ಗಿಣಿಯೇ ಮನಗ ನನ್ನ ಧ್ಯಾನದ ಗಿಣಿಯೇ ಮನಗ ನನ್ನ ಗುಡ ಪುರುದಾನ ಜುರು ಜುರು ತೂಗಲೇನೆ ಮನಗ ನನ್ನ ಗುಡ ಪುರುದಾನ ಜುರು ಜುರು ತೂಗಲೇನೆ ಮನಗ ನನ್ನ ಗುಡ ಪುರುದಾನ ಜುರು ಜುರು ತೂಗಲೇನೆ ಮನಗ ನನ್ನ ಗುಡ ಪುರುದಾನ ಜುರು ಜುರು ತೂಗಲೇನೆ ಮನಗ ನನ್ನ ಧ್ಯಾನದ ಗಿಣಿಯೇ ಮನಗ ನನ್ನ ಮಾತಿನ ಗಿಣಿಯೇ ಮನಗ ನನ್ನ ತುಳಸಪುರಾಂಬ ಜುರು ಜುರು ತೂಗಲೇನೆ ಮನಗ ನನ್ನ ತುಳಸಪುರಾಂಬ ಜುರು ಜುರು ತೂಗಲೇನೆ ಮನಗ ನನ್ನ ತುಳಸಪುರಾಂಬ ಜುರು ಜುರು ತೂಗಲೇನೆ